ಸರ್ ಅದೇ ಹೇಳ್ತಾ ಇದ್ದೇನಲ್ಲ, ನಾವು ಈಗ ಯಾಕಂದ್ರೆ ಯಾಕೆ ಆಗ್ಬಾರ್ದು ಅಂತ ಹೇಳಿ ಅಂದ್ರೆ ಈಗ ಇಷ್ಟು ಮಂದಿ ಎಲ್ಲಾರು ಕೆಲವೊಬ್ರು ಹಾಕ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ, ನಾವು ಯಾಕೆ ಮಾಡಬಾರ್ದು? ಇಷ್ಟೆಲ್ಲ ವ್ಯವಸ್ಥೆ ನಮ್ ತಂದೆಯವ್ರ ಕಾಲದಲ್ಲಿ ನಾವು ಕಡಿಮೆ ಆಗ್ತಾ ಪ್ರಮಾಣ ಕಡಿಮೆ ಆಗ್ತಾ ಇದ್ವಿ. ಅವ್ರು ಅದರ ನಂತರ ನಾವು ಒಬ್ರಿಗೊಬ್ರು ಈಗ ಒಬ್ರ 10 ಚೀಲ ಹಾಕಿದ್ರೆ ಏನ್ ಅವ್ರದ್ದು ಬೆಳೆ ಚೆನ್ನಾಗಿ ಬರ್ತದೆ, ನಾನು 20 ಚೀಲ ಹಾಕ್ತೇನೆ, ನಾನು ಇನ್ನೂ ಇಳುವರಿ ತಗೋತೇನೆ. ಹಾಂಗಾಗಿ ನಮ್ ಭೂಮಿನ ನಾವೇ ಹತ್ತಿರಿಸ್ತಾ ಇದ್ದೇವೆ. ಈಗ ಎಷ್ಟು ಹಾಕಬೇಕು ಅದಕ್ಕಿಂತ ಜಾಸ್ತಿ ರಸಗೊಬ್ಬರ ಮಣ್ಣಿಗೆ ಹಾಕಿದ್ರೆ ಏನಾಗ್ತದೆ? ಬಹಳ ಇಫೆಕ್ಟ್ ಆಗ್ತಾ ಇದೆ ಸರ್, ಅದು ಬರಡ್ ಭೂಮಿನೇ ಚೌಕ ಆಗ್ತಾ ಇದೆ. ಒಂದು ಸಾರಿ ಫಸಲು ಜಾಸ್ತಿ ಬಂದ ಹಾಗೆ ಕಾಣುತ್ತದೆ, ಮುಂದಿನ ವರ್ಷ ಕಡಿಮೆ, ಮುಂದಿನ ವರ್ಷ ಕಡಿಮೆ ಆಗ್ತದೆ, ಮತ್ತೆ ಇಲ್ಲದಷ್ಟು ರೋಗ, ಅದಕ್ಕೆ ರೋಗ ಬಹಳ. ರಸಗೊಬ್ಬರ ಜಾಸ್ತಿ ಹಾಕಿದಷ್ಟು ರೋಗಗಳು ಕೂಡ ಜಾಸ್ತಿ, ಹೌದು, ಹೆಚ್ಚಾಗುತ್ತದೆ ಸರ್. ಹಾಗೆ ಈಗ ನೀವು ಸಾವಯವ ಕೃಷಿಯನ್ನ ಹೇಗೆ ಅಳವಡಿಸಿಕೊಂಡಿದ್ರಿ? ಈಗ ಹಟ್ಟಿ ಗೊಬ್ಬರವನ್ನು ನೇರವಾಗಿ ಹಾಕುವರು ಇರ್ತಾರೆ, ಎರೆಗೊಬ್ಬರ ಮಾಡ್ತಾರೆ, ಜೀವಾಮೃತ ಮಾಡ್ತಾರೆ, ನೀವು ಯಾವ್ದನ್ನ ಅಳವಡಿಸಿ? ನಾವು ಹಟ್ಟಿ ಗೊಬ್ಬರನು ಇದೆ ಸರ್, ಅದು ಹಾಕ್ತಾ ಇದೀವಿ, 4 ದನ ಇದೆ, ಅದು ಕೂಡ ಹಾಕ್ತಾ ಇದ್ವಿ. ಆಮೇಲೆ ಜೀವಾಮೃತ ಮಾಡ್ತೇನೆ, ಆಮೇಲೆ ವೇಸ್ಟ್ ಡಿಕಂಪೋಸರ್ ಮಾಡ್ತಾ ಇದ್ದೇನೆ, OWDC ಅಂತ ಹೇಳಿ ವೇಸ್ಟ್ ಡಿಕಂಪೋಸರ್ ಅನ್ನ. ಅದಕ್ಕೇನ್ ಬೆಲ್ಲ ಅಷ್ಟೇ ನಮ್ದು ಒರಿಜಿನಲ್ ಬೆಲ್ಲ, ನಾವು ಯಾಕಂದ್ರೆ ನಾನೇ ಸ್ವತಃ ಬೆಲ್ಲ ಕಬ್ಬನ್ನು ಒಯ್ದು ಬೆಲ್ಲ ಮಾಡ್ಸ್ಕೊಂಡ್ ಬರ್ತೇನೆ ನಿಂತು, ನಮ್ ಸಾವಯವ ಕಬ್ಬು ಸರ್, ಅದೇ ಬೆಲ್ಲನ ಹಾಕಿ ನಾನು ವೇಸ್ಟ್ ಡಿಕಂಪೋಸರ್ ಮಾಡ್ತೇನೆ ಸರ್. ಆಮೇಲೆ ಒಂದು ಹೋದ ವರ್ಷ ಒಂದು ಕೃಷಿ ಹೊಂಡ ಹೊಡೆದಿದ್ದೆ ಸರ್ ನಾನು, ಯಾಕಂದ್ರೆ ಇಷ್ಟು ವರ್ಷ ಒಂದು 2 ವರ್ಷ ನೋಡಿದೀವಿ ಸರ್, ಒಂದು ಬ್ಯಾರದಲ್ಲಿ ಮಾಡೋದು ಆ ಬಕೆಟ್ ಇಟ್ಕೊಂಡು ಅಡ್ಡಾಡೋದು ಅಂದ್ರೆ ನಮ್ಗೂ ಒಬ್ಬರಿಗೆ ಸುಸ್ತಾಗ್ತಾ ಇದೆ. ಅದೇ ಒಂದು ಕೃಷಿ ಹೊಂಡ ಹೊಡೆದು ಅದರಲ್ಲಿ ನೀರಲ್ಲಿ ಹಾಕಿ ಅದ್ರ ಪಂಪ್ ಮುಖಾಂತರ ಎಲ್ಲ ಬೆಳೆಗಳು ಕೊಡ್ತಾ ಇದ್ದೇನೆ ಸರ್. ಸ್ವಲ್ಪ ಇದ್ರ ಬಗ್ಗೆ ಹೇಳಿಗ, ಜೀವಾಮೃತದ ಒಂದು ಮಹತ್ವ ಏನು, ಯಾವ ರೀತಿ ತಯಾರು ಮಾಡ್ತೀರಿ, ಯಾವ ರೀತಿ ಬಳಕೆ ಮಾಡ್ತಿದ್ರಿ ನಿಮ್ಮ ಕೃಷಿಯಲ್ಲಿ ಈ ಬಗ್ಗೆ? ಇದು ವೇಸ್ಟ್ ಡಿಕಂಪೋಸರ್ ಬಗ್ಗೆ ಹೇಳ್ತೇನೆ ಸರ್. ಒಂದು ವೇಸ್ಟ್ ಡಿಕಂಪೋಸರ್ ಒಂದು OWDC ಅಂತ ಹೇಳಿ ಮೊದಲೆಲ್ಲ ಬೇರೆದ್ ಬರ್ತಿತ್ತು, ಈಗ OWDC ಅಂತ ಹೇಳಿ ವೇಸ್ಟ್ ಡಿಕಂಪೋಸರ್, ಅದು ಕೃಷಿ ಇಲಾಖೆಯವರು ಕೊಟ್ಟಿದ್ರು, ಅಲ್ಲಿಂದ ತಂದಿದ್ದೆ ನಾನು, ಸುಧಾಕರ್ ಸರ್ ಅವ್ರು ಕೊಟ್ಟಿದ್ರು. ಅಲ್ಲಿ ಅದು ಒಂದು 200 ಲೀಟರ್ 200 ml ಅದೊಂದು 200 ml ಇರ್ತದೆ, ಅದು ಅದನ್ನ ಹಾಕುದು ಮೊದ್ಲು. ಆಮೇಲೆ ಒಂದ್ 2 kg ಬೆಲ್ಲ, ಸಾವಯವ ಬೆಲ್ಲ ಹಾಕೋದು, ಪ್ಯೂರ್ ಸಾವಯವ ಬೆಲ್ಲ. ಅದು ಒಂದು ವಾರ ತನಕ ಒಂದ್ 2-3 ದಿನ ತಿರುಗಿಸ್ಬೇಕು, ಅದು ಅಂದ್ರೆ ಒಂದ್ ದಿನಕ್ಕೆ 2-3 ಟೈಪ್. ಅದು ಚಲೋ ಒಂದ್ ನಮಗೀಗ ಹಾಲ್ ಕಾಯಿಸಿದಾಗ ಕೆನೆ ಹೆಂಗ್ ಬರುತ್ತೆ ಸರ್, ಆ ತರ ಆಗ್ತದ, ಅದು ಒಂದ್ 5-7 ದಿನಕ್ಕೆ ಅವಾಗ ರೆಡಿ ಆಯ್ತಂತ ತಿಳ್ಕೊಂಡ್ಬಿಡೋದು ನಾವು. ಆದ ನಂತರ ನಾ ಪೂರ್ತಿ ಅದು ಇದರಲ್ಲಿ ಹಾಕ್ಬಿಡ್ತೇನೆ ಕೃಷಿ ಹೊಂಡದಲ್ಲಿ, ಅವಾಗ ಅದು ಪೂರ್ತಿ ಮಿಕ್ಸ್ ಆಗ್ಬಿಡ್ತೀವಿ ಕೃಷಿ ಹೊಂಡಕ್ಕೆ. ಆದ್ರೆ ಅದರಲ್ಲಿ ಪಂಪ್ ಮುಖಾಂತರ ಪೂರ್ತಿ ಕಬ್ಬಿಗಾಗಲಿ ಎಲ್ಲ ಬೆಳೆಗಳು ಏನ್ ಮಾಡಿದ್ರು ಅದರಲ್ಲಿ ಬಿಡ್ತಾ ಇತ್ತು ಸರ್. ಈಗ ಕೃಷಿ ತ್ಯಾಜ್ಯ ಎಲ್ಲ ಇದ್ರೆ ಅದನ್ನೆಲ್ಲ ಎರೆಗೊಬ್ಬರ ಮಾಡ್ತೀರಾ ಹೇಗೆ? ನಿನ್ನ ತ್ಯಾಜ್ಯ ಮಾಡ್ತಾ ಇಲ್ಲ, ಅದು ಹಂತ ಇಂದ ಕಸ ಇದ್ದಿದ್ದೆಲ್ಲ ಪೂರ್ತಿ ಅಡಿಗೆ ಹಾಕ್ತಾ ಇದ್ದೇನೆ ಸರ್ ನಾನು, ಸುಡೋದಿಲ್ಲ. ಆಮೇಲೆ ಕಬ್ಬು ಅಕಸ್ಮಾತ್ ನಾನು ಈಗ ಈ ವರ್ಷ 3 ವರ್ಷ ಆಯ್ತಂದ್ರೆ ನಾವು ಎಲ್ಲ ಕೆಲವೊಬ್ರು ಸುಡ್ತಾರೆ, ನಾವು ಆತರ ಮಾಡಲ್ಲ. ಈಗ ಸುಡೋದ್ರಿಂದ ಏನ್ ತೊಂದರೆ ಇದೆ? ಸುಡೋದ್ರಿಂದ ಸರ್ ನಾವು ಈಗ ವೇಸ್ಟ್ ಡಿಕಂಪೋಸರ್ ನಮ್ಮ ಭೂಮಿ ಕಸು ಆಗಲಿ ಅಂತ ಹೇಳಿ ಮಾಡಿರ್ತೇವೆ ಸರ್. ನಾವು ಇದ್ದಿದ್ದನ್ನ ಕಸಾನ ಪೂರ್ತಿ ಒಂದೊಂದು ಅಡಿ ಇರ್ತದೆ ಸರ್, ಅದು ರೌದಿ, ಅದೇ ಸುಟ್ಟು ಹಾಕಿದ್ರೆ ನಮ್ ಗೊಬ್ಬರನ ಹೋಗ್ಬಿಡ್ತದೆ ಸರ್, ಮಣ್ಣಿನಲ್ಲಿರುವ ಸಾರ ಎಲ್ಲ ಹೋಗ್ಬಿಡ್ತದೆ. ಆದ್ರೆ ನಾವು ಜೀವಾನು ರೆಡಿ ಆಗಲಿ ಅಂತ ಹೇಳಿ ಬೆಳೆಸಿದ್ದನ್ನ ನಾವೇ ಸುಟ್ಟು ಹಾಕ್ತಾ ಇದೇವಲ್ಲ ಸರ್, ಅದು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ನೀವು ಟಿವಿಯಲ್ಲೆಲ್ಲ ನೋಡ್ತಿರ್ಬೋದು, ಡೆಲ್ಲಿಯಲ್ಲೆಲ್ಲ, ಪಂಜಾಬ್ನಲ್ಲೆಲ್ಲ, ಹರಿಯಾಣದಲ್ಲಿ ಸರ್ ಎಷ್ಟು ಅದೆಲ್ಲ ನೋಡ್ತಾ ಇರ್ತೇವಲ್ಲ ಸರ್. ಹಂಗಾಗಿ ನಾವೇನ್ ಮಾಡ್ತೇವೆ, ಟ್ರ್ಯಾಕ್ಟರ್ ಹೊಡೆದು ಅದರಲ್ಲಿ ಪಾಲ್ಟಿ ನೇಗ್ಲ ಹೊಡಿಸಿ ಪೂರ್ತಿ ಮಿಕ್ಸ್ ಮಣ್ಣಲ್ಲಿ ಮಿಕ್ಸ್ ಆಗಿಬಿಡ್ತದೆ ಸರ್, ಕಬ್ಬಿನ ರೌದಿ ಎಲ್ಲ ಪೂರ್ತಿ. ಈಗ ಮೂರು ವಿಷಯವನ್ನ ನೀವು ಹೇಳಿದ್ರಿ, ವೇಸ್ಟ್ ಡಿಕಂಪೋಸರು, ಜೀವಾಮೃತ ಮತ್ತು ಎರೆಗೊಬ್ಬರ, ಯಾವ್ದು ಒಳ್ಳೇದು? ಒಂದಿಲ್ಲ ಸರ್, ಇನ್ನು ಮಾಡಿಸಲಿಲ್ಲ. ಯಾವ್ದು ಒಳ್ಳೇದು ಎರಡರಲ್ಲಿ? ಜೀವಾಮೃತದಲ್ಲಿ ಸರ್ ಒಂದು ಹಿಟ್ ಬೇಕು, ನಾವು ಯಾವುದೋ ಒಂದು ಬೆಳೆ ಕಾಳದ್ದು, ಆಮೇಲೆ ಅದು ಚಲೋ ಇದೆ, ಬೆಲ್ಲ ಬೇಕು, ಆಮೇಲೆ ಗೋಮೂತ್ರ ಬೇಕು, ಸಗಣಿ ಬೇಕು. ವೇಸ್ಟ್ ಡಿಂಗ್ ಹೊಪ್ಪದಲ್ಲಿ ಏನು ಬೇಡ, ಅವ್ರು ಕೊಟ್ಟಿದ ಒಂದು ಲಿಕ್ವಿಡ್ ಇದ್ರೆ ಅದೇ ನಾವು 10 ಲೀಟರ್ ಉಳಿಸ್ಕೊಂಡು ಪುನಃ ಮತ್ತೆ 200 ಲೀಟರ್ ತಯಾರಿಸ್ಕೊಳ್ಬಹುದು. ಈಗ ವರ್ಷಕ್ಕೆ ಒಂದ್ಸರಿ ಕೊಟ್ಟರೆ ಸಾಕು ಅಥವಾ ತಿಂಗಳು ತಿಂಗಳು ಕೊಡ್ತಾ ಹೋಗಿ? ಇಲ್ಲ, ವರ್ಷಕ್ಕೆ ಒಂದ್ಸರ್ತಿ ಕೊಟ್ಟರೆ ಆಯ್ತು, ಅಂದ್ರೆ ಒಂದ್ ನಾವು ಕೊಡ್ತಾ ಇರಬೇಕು, ಬೆಳಗ್ಗೆ ನಾವು ಕೊಡ್ತಾ ಇದ್ರೇನೆ ಒಳ್ಳೇದು, ಯಾಕಂದ್ರೆ ಸಾವಯವ ಆಗ್ತದೆ ಸ್ವಲ್ಪ ಸರ್. ನಾವು ತಂದು ಒಂದು 50 kg ಗೊಬ್ಬರಕ್ಕೆ ನಾವು ಕೆಜಿ ಇದು 1000 ಗಟ್ಟಲೆ ಖರ್ಚು ಮಾಡ್ತೀವಿ, ಮತ್ತೆ ಇನ್ನು 200 ರೂಪಾಯಿ ಖರ್ಚು ಆದ್ರೆ ಬಹಳ ಅಂದ್ರೆ 150 ರೂಪಾಯಿ ಖರ್ಚು ಆಗ್ತದೆ ಬೆಲ್ಲಕ್ಕೆ, ಅದು ನಮ್ದು ಅಷ್ಟು ಖರ್ಚು ಆಗೋದಿಲ್ಲ, ಯಾಕಂದ್ರೆ ನಾವು ಮಾಡಿಸ್ಕೊಂಡ್ ಬಂದಿರ್ತೀವಿ ಬೆಲ್ಲ. ಈಗ ಆ ಕಬ್ಬಿನ ಕೃಷಿಯ ಬಗ್ಗೆ ಹೇಳಿ, ಈಗ ನಾಟಿ ಮಾಡುವುದರಿಂದ ಪ್ರಾರಂಭ ಮಾಡಿ ಕೊಯ್ಲು ಮಾಡುವ ತನಕ ಸರ್, ಈಗ ಅದು ಒಂದ್ ದೊಡ್ಡ ಸಮಸ್ಯೆ, ಕೊಯ್ಲು ಮಾಡುವಾಗ ದೊಡ್ಡ ಸಮಸ್ಯೆ. ನಾಟಿ ನಾವು ಮಾಡ್ತಾ ಇದೀವಿ, ಅದು ಯಾಕಂದ್ರೆ ಈಗ ಯಂತ್ರದಲ್ಲಿ ಹೇಗೆ ನಾವು ಜೋಡ್ ಸಾಲ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ ಸರ್, ಅಂದ್ರೆ 2x2 ಅಂದ್ರೆ 4 ಫೂಟ್ ಗ್ಯಾಪ್, ನೀರ್ ಕಡಿಮೆ ಆದ್ರೂ ಕೂಡ ಜೋಡ್ ಸಾಲ ಪದ್ಧತಿಯಲ್ಲಿ ನೀರ್ ಬಿಟ್ರೆ 4 ಅಡಿಗೂ ನಾವು ನೀರೇ ಹಾಕಲ್ಲ, ಕಡಿಮೆ ಇದೆ ನಮ್ದು ನೀರು, ಅದನ್ನ 4 ಅದು ಅಷ್ಟು ನೀರ್ ಕಡಿಮೆ ಆಯ್ತು ನಮ್ಗೆ, ಉಳಿತಾಯ ಆಯ್ತು, ಮತ್ತೆ ಬೇರೆ ಟೈಮ್ ಬೇರೆ ಕಡೆ ನೀರ್ ಬಿಡ್ಲಿಕ್ಕೆ ನಮ್ಗೆ ಅನುಕೂಲ ಆಯ್ತು. ಹಂಗಾಗಿ ನಾವು ಒಟ್ಟು ಜೀವ ಒಟ್ಟು ಸಾಯ್ಲಿಕ್ಕಾದ್ರೂ ಕೊಡಂಗಿಲ್ಲ, ಚಲೋ ಮಾಡಿ ಒಟ್ಟು ಬೆಳೆಸ್ತಾ ಇರ್ತೀವಿ. ಈಗ ಭತ್ತದ ಕೃಷಿಗೆ ಹೋಲಿಸಿ ನೋಡಿದ್ರೆ ನೀರು ಕಡಿಮೆ ಸಾಕೋ, ಇದಕ್ಕೆ ಕಬ್ಬಿಗೆ ಅಥವಾ ಜಾಸ್ತಿ ಬೇಕೋ? ಭತ್ತದಂದ್ರೆ ಇದು ಮಳೆಗಾಲದಲ್ಲಿ ನಮ್ಗೇನು ನೀರಿನ ಅವಶ್ಯಕತೆ ಇರಲ್ಲ ಸರ್, ಭತ್ತ ಆದ್ರೆ ಮಳೆಗಾಲದಲ್ಲೇ ಬರುತ್ತೆ. ಈಗ ಆಮೇಲೆ ಬೇಸಿಗೆಗಾಲದಲ್ಲಿ ಕಬ್ಬಿಗೆ ಮಾತ್ರ ನೀರು ಹೆಚ್ಚಬೇಕು. ಹಾಗಾಗಿ ನಾವು ಕಬ್ಬಿಗೆ ಸ್ವಲ್ಪ ಅದು ಜೋಡಿಸಲ್ ಪದ್ಧತಿಯಲ್ಲಿ ಮಾಡಿದ್ರೆ ನಮ್ಗೆ ನೀರಿನ ಉಳಿತಾಯ ಆಗುತ್ತೆ. ಈಗ ಕಬ್ಬು ಒಂದ್ಸರಿ ನಾಟಿ ಮಾಡಿ ಕಟಾವು ಮಾಡ್ಬೇಕು, ಎಷ್ಟು 14-16 ತಿಂಗಳ ಎಷ್ಟು? 12-14 ತಿಂಗಳು ಬೇಕು ಸರ್. 14 ತಿಂಗಳು ಹೌದು, 12 ಅಂದ್ರೆ ಯಾಕಂದ್ರೆ ಸರ್ ನಾವು ಡಿಸೆಂಬರ್ ದಲ್ಲಿ ಹತ್ತಿದ್ರೆ ನಾವು ಡಿಸೆಂಬರ್ ದಲ್ಲಿ ನಮ್ ಕಟಾವ್ ಆಗ್ತದೆ ಅಂತ ಹೇಳಿ ನಾವು ಹೇಳಿಗೆ ಆಗಲ್ಲ. ಜನವರಿ ಆಗ್ಬೋದು, ಫೆಬ್ರವರಿ ಮಾರ್ಚ್ ವರೆಗೂ ಕಟಾವ್ ಆಗ್ತದೆ. ನೋಡ್ರಿ ಈಗ ಹೋಸಲೆ ಹಚ್ಚಿದವ್ರು ಪಾಪ ಇನ್ನೂವರೆ ಕಟಾವ್ ನಡೆದದೆ, ಯಾಕಂದ್ರೆ ನಮ್ದು 12-15 ತಿಂಗಳವರೆಗೆ ಬೇಕಾಗ್ತದೆ ಸರ್. ಅದು ಯಾವ ಹಂತದಲ್ಲಿ ಕಟಾವ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಿ ಈಗ, ಅಥವಾ ತಡವಾದ್ರೆ ಏನಾಗ್ತದೆ? ತಡವಾದ್ರೆ ಸರ್ ಪೂರ್ತಿ ನಡಕ್ಕೆಲ್ಲ ಬೆಂಡ್ ಆಗ್ತದೆ ಕಬ್ಬು, ನಡಕ್ ಕಬ್ಬು ಬೆಂಡ್ ಸೇರ್ತದೆ. ನೋಡ್ಲಿಕ್ಕೆ ನಮ್ಗೆ ಹಗರ ಇರ್ತದೆ ಸರ್, ವೇಟ್ ಬರಲ್ಲ ನೋಡ್ಲಿಕ್ಕೆ. ಆಮೇಲೆ ತಪ್ಪಲ ಎಲ್ಲ ಒಣಗಿ ಬಿಡ್ತದೆ. ನಾವು ನೀರು ಬಿಟ್ರೆ ಕಟಾವ್ ಬಂತಂದ್ರೆ ಗಾಡಿಗೋ ಸಿಗ ಬೀಳ್ತದೆ ಸರ್. ಹಾಗಾಗಿ ನಾವು ನೀರು ಬಿಡ್ಲಿಕ್ಕೂ ತೊಂದರೆ ಆಗ್ತದೆ. ಇದು ಹಂಗಾಗಿ ಸಮಸ್ಯೆ. ಹೂ ಬಿಟ್ಟಾಗ ಕಟಾವ್ ಮಾಡೋದು ಹೇಗೆ? ಹೂ ಬಿಟ್ಟಾಗ ಕಟಾವ್ ಆಗ್ಬೇಕು ಸರ್, ಅಂದ್ರೆ ಅವ್ರದ್ದು ಎವರೇಜ್ ಬರ್ತದ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಎವರೇಜ್ ಯಾರು ನೋಡ್ತಾ ಇದ್ದಾರೆ ಸರ್, ಅವ್ರು ಕೊಟ್ಟಿದ್ದೇ ನಾವು ತಗೊಳ್ತಾ ಇದೀವಿ. ಈಗ ಸಾಮಾನ್ಯ 1 ಎಕರೆ ಪ್ರದೇಶದಲ್ಲಿ ನೀವು ಕಬ್ಬಿನ ಕೃಷಿ ಮಾಡಿದ್ರೆ ಎಷ್ಟು ನಿಮಗೆ ತೂಕ ಸಿಗ್ತದೆ, ಎಷ್ಟು ಇಳುವರಿ ಸಿಗ್ತದೆ? ಇಳುವರಿ ಸರ್ ನಾನು ಇತ್ತೀಗ 4 ವರ್ಷ ಆಯ್ತು ಈಗ ಮಾಡ್ತಾ ಇದ್ದೀನಿ, ಈಗ 4ನೇ ವರ್ಷ ಪ್ರಾರಂಭ. ನಾನು ಬಾದ ಮಾಡೋದು ಇದು ಹೇಳಂಗಿಲ್ಲ, ಆದ್ರೂ ಒಂದು ಸಾವಯವ ಈಗ ನಾವು ರಾಸಾಯನಿಕ ಹಾಕಿದಾಗ ನಾವು ಲಿಮಿಟ್ಲೆ ಹಾಕ್ತಿದ್ದೇವೆ ಸರ್ ರಾಸಾಯನಿಕ. ಅವಾಗ ಒಂದು 30-35 ಎವರೇಜ್ 40 ಮಟ ಬೆಳೆಸಿದ್ದೇವೆ ಸರ್. ಈಗ ಸ್ವಲ್ಪ ಇದು 40 ಟನ್ ಸರ್ ಕಬ್ಬು, 40 ಟನ್ ಎಕರೆಗೆ 40 ಟನ್ ಕಬ್ಬು ಬೆಳೆಸ್ತಾ ಇದ್ದೇನೆ ಸರ್. ಆಮೇಲೆ ಈಗೇನಾಯ್ತದ್ದು ಸಡನ್ಲಿ ನಾನು ಒಮ್ಮೆನೆ ಬಿಟ್ಬಿಟ್ಟೆ, ನಾ ಹಾಕಿ ಬಿಡಬಾರ್ದಂತದ್ದು ನಾನು ಸಡನ್ಲಿ ಪೂರ್ತಿ ಒಮ್ಮೆನೆ ಬಿಟ್ಬಿಟ್ಟೆ, ರಾಸಾಯನಿಕ ಹಾಕೋದನ್ನ ನಿಲ್ಸಿಬಿಟ್ಟೆ. ಆಮೇಲೆ ಅಕ್ಕ ಪಕ್ಕದವ್ರು ಬೈತಾ ಇದ್ರು, ಈ ನೀನು ಕೃಷಿ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ವರ್ಷ ಎಲ್ಲ ಹಾಳು ಮಾಡ್ದ, ವರ್ಷ ಇಷ್ಟ ಚಂದ ಬೆಳೆಸ್ತಾ ಇದ್ದ ಈ ವರ್ಷ. 40 ಟನ್ ಇಂದ ಎಷ್ಟು ಕಿಳಿತು? 40 ಟನ್ ಇದು 10 ಟನ್ ಇಳಿತು ಸರ್ ಫಸ್ಟ್ ವರ್ಷ. ಆಮೇಲೆ ಅಕ್ಕಪಕ್ಕದವರು ಸರ್ ನೀವು ಇದ್ರೆ ನೀವು ಬೈತಾ ಇದ್ರ, ಯಾಕಂದ್ರೆ ಒಮ್ಮೆನೆ ಬಿಟ್ಟಿದ್ದೇನಂದ್ರೆ ನಮ್ಗೆ ಯಾರಿಗಾದ್ರು ತಪ್ಪು. ಹಾಗಾಗಿ ಬಿಟ್ಟಿದ್ದೇನೆ ನಾನು. ಆಮೇಲೆ ಯಾರು ಕೇಳ್ತಾ ಇದ್ರು, ಇಲ್ಲ ಬಿಡ ಇಲ್ರಿ ಸರ್ ನಾಳೆ ಹಾಕ್ತೀನಿ ನಾಳೆ ಹಾಕ್ತೇನೆ ಹಿಂಗೆ ಒಟ್ಟು ಕೇಳಿದವ್ರ ಒಬ್ಬರಿಗೆ ಇಲ್ಲ ಅಂತ ನಾನು ಬಿಟ್ಟಿಲ್ಲ ಹಾಕ್ತೇನೆ ನಾನು ಹಾಕ್ತೇನೆ ಅಂತ ಹಿಂಗೆ ಹೇಳ್ಕೊಂತ ಹೇಳಿ ಒಂದ್ 2 ವರ್ಷ ನೋಡಿದ್ರು. ಇದೇನು ಇವ್ರು ಕೇಳೋದಲ್ಲ, ಇವನ್ ಹಿಂದೆ ಏನೇನು ಚಾಲೂ ಮಾಡ್ತಾ ಇದ್ದಾನೆ, ಇವಂಗೆ ಯಾಕೆ ಕೇಳೋದಂತ ಈಗ ಕೇಳ್ತಾನೆ ಇಲ್ಲ. ಈಗ ಈ ಸಲ ಚಲೋ ಬಂದ ಸರ್, ಈಗ ಹೆಂಗಾದ್ರೆ 35 ಎವರೇಜ್ ಇದೆ ಈಗ. ಮತ್ತೆ ಜೀರೋ ಖರ್ಚು ಕಡಿಮೆ ಸರ್, ಜೀರೋ ಇನ್ವೆಸ್ಟ್ಮೆಂಟ್, ಮಾರ್ಕೆಟ್ ದಿಂದ ತಂದು ಯಾವ್ದು ಹಾಕಲೇ ಇಲ್ಲ ಸರ್. ಕಬ್ಬು ಕ್ವಾಲಿಟಿ ಕೂಡ ಒಳ್ಳೇದೇ, ಕ್ವಾಲಿಟಿ ಕೂಡ ಒಳ್ಳೇದು ಸರ್. ಅದು ನಮ್ಗೆ ಕ್ವಾಲಿಟಿ ಅಂದ್ರೆ ನಾವು ಈಗ ನಾವು ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದೇವೆ ಅಂದ್ರೆ ನೇರವಾಗಿ ಗ್ರಾಹಕರು ನಮ್ಮ ಹೊಲದ ಯಾರು ಬೆಲ್ಲ ಮಾಡಿಸೋರಾಗ್ಲಿ ಇಲ್ಲ ಜ್ಯೂಸ್ ಮಾಡೋರಾಗ್ಲಿ ನೇರವಾಗಿ ತಗೊಂಡ್ರೆ ನಮ್ಗೂ ಒಂದು ಖುಷಿ ಆಗುತ್ತೆ, ನಾವು ಸಾವಯವ ಮಾಡ್ತಾ ಇದೀವಿ ಬಂದು ಹೋಯ್ತಾ ಇದಾರೆ. ಆದ್ರೆ ಇದು ಸರಿ ಆಗ್ತಾ ಇಲ್ಲ ಸರ್, ಯಾಕಂದ್ರೆ ಇಲ್ಲಿ ಮಾರ್ಕೆಟಿಂಗ್ನು ಇಲ್ಲ. ಹಾಗಾಗಿ ನಾವು ನಮ್ದು ಕಟಾವ್ ಇದು ಬಂತು, ಆಗ ಕಳಿಸ್ಬಿಟ್ಟಿವಿ, ಒಂದು 3 ಟನ್ ಒಯ್ದು ಬೆಲ್ಲ ಮಾಡಿಸ್ಕೊಂಡ್ ಬಂದೆ ಸರ್ ನಾನು. ಈಗ ಸಾವಯವ ರೀತಿಯಲ್ಲಿ ಬೆಳೆಸಿರುವಂತಹ ಕಬ್ಬಿನಿಂದ ಪಡೆದಿರುವಂತಹ ಒಂದು ಬೆಲ್ಲಕ್ಕೂ ರಾಸಾಯನಿಕ ಹಾಕಿ ಬೆಳೆಸಿರುವಂತಹ ಕಬ್ಬಿನ ಬೆಲ್ಲಕ್ಕೂ ಏನಾದ್ರು ವ್ಯತ್ಯಾಸ ಗೊತ್ತಾಗ್ತದೆ? ವ್ಯತ್ಯಾಸ ಈಗ ಸದ್ಯಕ್ಕೆ ನಮ್ಗೆ ಗೊತ್ತಾಗಲ್ಲ ಸರ್, ಟೇಸ್ಟ್ ಮಾಡಿದ್ರೆ ಗೊತ್ತೇ ಆಗುತ್ತದಲ್ಲ ಸರ್. ಸರ್, ಈಗ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ಖುಷಿ ಕಷ್ಟಗಳು ನಷ್ಟಗಳು? ಭತ್ತದಲ್ಲಿ ಸರ್ ಈಗ ನಾವು ಭತ್ತ ನಾಟಿ ಮಾಡ್ತೀವಿ, ಈಗ ಹೊಸಲೆ ನಾನು ಪೂರ್ತಿ ಡಯಾಂಚಿ ಹಾಕಿದ್ದೆ ಸರ್, ಡಯಾಂಚಿ ಹಾಕಿ ಅದರಲ್ಲಿ ಕಳಿಸ್ಬಿಟ್ಟು ನಾಟಿ ಮಾಡಿದೆ ಸರ್. ಈ ಡಯಾಂಚಿದ ಮಹತ್ವ ಏನು, ಹೇಗೆ ಬಳಕೆ ಮಾಡುವಂತದ್ದು ಡಯಾಂಚಿ ಸರ್? ಮೊದಲು ಒಂದ್ ಫಸ್ಟ್ ಮಳಿ ಬೀಳ್ತದಲ್ಲ ಅವಾಗ ಹಾಕ್ಬಿಡುದು ಭೂಮಿಗೆ, ಹಿಂಗೆ ಚಿಂಪಡಿಸಿ ಅದ್ರ ಮೇಲೆ ರೋಟೋವೇಟರ್ ಹೊಡೆದ್ರು ಬರ್ತದ ಸರ್. ಅದ್ರ ನಂತರ ಆಮೇಲೆ ಅದು ಎಷ್ಟು ಒಂದು ವಾರದಲ್ಲಿ ಬೆಳೀತಾ ಇದೆ, ಒಂದು ವಾರದಲ್ಲಿ ಬೆಳೀತಂದ್ರೆ ಅದು 100-45 ದಿನದೊಳಗೆ ಕಟಾವ್ ಮಾಡ್ಬೇಕು ಹಸಿರು ಮೇವು. ಅದರ ನಂತರ ಅದು ಪೂರ್ತಿ ಮಣ್ಣಲ್ಲಿ ಮಿಕ್ಸ್ ಆಗ್ಬಿಟ್ಟೆ ನೀರ್ ಬಿಟ್ರೆ, ಆಮೇಲೆ ಮಳೆಗಾಲದಲ್ಲಿ ಸರ್ ಮಳೆ ಬರ್ತಾ ಇದೆ, ಅದರ ನಂತರ ಪೂರ್ತಿ ನೀರು ನಿಂತು ಬಿಟ್ರೆ ನಮ್ ಗಳೆ ಹೊಡೆದ್ರೆ ಪೂರ್ತಿ ಕೊಳತು ಹೋಗ್ಬಿಡ್ತದೆ ಸರ್. ಅದರಿಂದ ನಂಗೆ ಬಹಳ ಚಲೋ ಐತಿ ಈ ವರ್ಷ. ಆದ್ರೆ ನಾವು ಸಾವಯವ ಅಂದ ಕೂಡಲೇ ನಾವು ಊಟಕ್ಕೆ ಅದನ್ನೇ ಬೆಳೆಸ್ತಾ ಇರ್ತೀವಿ. ಸಾಮಾನ್ಯ ಈಗ ಕೃಷಿ ಇಲಾಖೆಯಲ್ಲಿ ಡಯಾಂಚಿದ ಬೀಜಗಳೆಲ್ಲ ಸಿಗ್ತವೆ, ರೈತರೆಲ್ಲ ಇದರ ಉಪಯೋಗ ಪಡಿತಾ ಇದ್ದಾರೋ ಅಥವಾ ಮಾಹಿತಿ ಇಲ್ವೋ ಅವರಿಗೆ? ಮಾಹಿತಿ ಇದ್ದವರು ಸರ್ ಕೇಳ್ತಾ ಇದಾರೆ, ಆದ್ರೆ ಈಗ ಅವರು ತರಿಸ್ತಾ ಇಲ್ಲ 2 ವರ್ಷದಿಂದ, ಯಾಕಂದ್ರೆ ಯಾರು ಇಲ್ಲಿ ತಗೊಳ್ಳೋರೇ ಇಲ್ಲ. ನಾನು ಹೋದ ವರ್ಷ ದಾವಣಗೆರೆಯಿಂದ ಒಬ್ಬರು ಕಣ್ಣು ತರಿಸ್ಕೊಂಡಿದ್ದು ಸರ್, 25 ಕೆಜಿ ಅವ್ರು ತರಿಸ್ಕೊಟ್ಟಿದ್ರು. ಬೇಕೆ ಅಂದ್ರೆ ಧಾರವಾಡದಲ್ಲಿ ಸಿಗುತ್ತೆ, ನಿಮ್ಗೆ ಉಪಯೋಗ ಆಗಿದೆ? ಉಪಯೋಗ ಆಗಿದೆ ಸರ್. ಆಮೇಲೆ ಕಬ್ಬಿನ ಸಾಲದಲ್ಲಿ ಈಗ ಜೋಡ್ ಸಾಲ ಹೊಡೆದಿದ್ದೆ ಅಲ್ ಸರ್, ಜೋಡ್ ಸಾಲ ನಡೆದು 2 ಫೂಟಿನ ಪೂರ್ತಿ ಹೊಡೆದಿದ್ದೆ ಸರ್ ನಾನು. 2 ಫೂಟ್ ಹೊಡೆದಲ್ಲಿ 4 ಫೂಟಿನ ಗ್ಯಾಪ್ದಲ್ಲಿ ಒಂದು ಅಂತರ ಹಾಕಿದ್ದೆ ಸರ್ ನಾನು. ಅದರಲ್ಲಿ ಬಹಳ ಚಲೋ ಬಂದಿದೆ ಸರ್, ಅದು ಪೂರ್ತಿ ಅದರಲ್ಲಿ ಮಲ್ಚಿಂಗ್ ಮಾಡಿಬಿಟ್ಟೆ, ಕಬ್ಬನು ಸೂಪರ್ ಬಂತು ಸರ್. ಈ ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಭತ್ತಕ್ಕೇನಾದ್ರು ಬೇಡಿಕೆ ಜಾಸ್ತಿ ಉಂಟು ಅಥವಾ ಬೆಲೆ ಜಾಸ್ತಿ ಸಿಗ್ತಾ ಇದೆ ನಿಮಗೆ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಬೆಲೆ ಆದ್ರೆ ಇಲ್ಲೇ ಇಲ್ಲ, ಆದ್ರೆ ನಾವು ಊಟಕ್ಕಂತೆ ನಾವೇ ಬೆಳೆಸ್ತಾ ಇದ್ದೀವಿ ಸರ್. ಯಾವ ವೆರೈಟಿ ಇದೆ ಇಲ್ಲಿ, ಯಾವ ತಳಿ ಇದೆ ಇಲ್ಲಿ? ಜಯ ಭತ್ತ ಇದೆ, ಸಾಳಿ, ಆಮೇಲೆ ಅಭಿಲೇಷ, ಪ್ರಮೋದ್, ಆಮೇಲೆ ಕೃಷಿ ಇಲಾಖೆಯಲ್ಲಿ ಸಣ್ಣ ಭತ್ತ ಅಂತ ಹೇಳಿ ಬರ್ತದೆ ಅದು, ಜೀರಿಗೆ ಸಣ್ಣ, ಜೀರಿಗೆ ಸಣ್ಣ, ಅದೆಲ್ಲ ತಗೊಂಡು ಹೋಗಿ ಬಂದು ಕೆಲವೊಬ್ರು ತಿನ್ನೋರು ಬಿತ್ತದಾ ಇದ್ದಾರೆ, ಕೆಲವೊಬ್ರು ಅಂತೂ ಬಿಟ್ಟೆ ಬಿಟ್ಟಿದಾರೆ ಸರ್ ಈಗ, ಯಾಕಂದ್ರೆ ಬರೀ ಕಬ್ಬು ಹಚ್ಚೋದು ಆರಾಮ ಇರೋದು ಅಂತ ಇದ್ದಾರೆ, ರಾಶಿನ ಅಕ್ಕಿ ಸಿಗ್ತದೆ ಯಾಕೆ ತಗೊಂಬರೋದು ಹಿಂಗಂತ. ಆದ್ರೆ ನಾವು ಇಲ್ಲ, ದನಕ್ಕೆ ಮೇವಾಗ್ತದೆ ಸರ್, ಆಮೇಲೆ ಭತ್ತ ಕಟಾವಾದ ಕೂಡಲಿ ಹೆಸರು ಕಾಳು ಹಾಕಿದ್ದೀನಿ, ಅಲಸಂದಿ ಹಾಕಿದ್ದೀನಿ, ಅದ್ ಪೂರ್ತಿ ವರ್ಷಗಟ್ಟಲೆ ಆಗ್ತದೆ ನಮ್ಗೆ, ಎಲ್ಲ ಸಿಗ್ತದಲ್ ಸರ್, ದನಕ್ಕೆ ಹೊಟ್ಟಾಯ್ತದ ಅದ್ರ ತಪ್ಪಲ್ಲ, ಆಮೇಲೆ ಕೆಲವೊಂದು ಒಣಗಿ ಉದುರಿದ್ದು ಭೂಮಿಗಾಯ್ತು, ಅದರಿಂದ ಪ್ರಯೋಜನ ಇದೆ ಅಲ್ಲ ಸರ್. ಈಗ ಎತ್ತಿಂದ ಉಳುಮೆ ಮಾಡುವ ಪದ್ಧತಿ ಈಗಲೂ ಉಂಟು ಅಥವಾ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಇದೆ ಸರ್? ಈಗಲೂ ಇದೆ, ಈಗಲೂ ಇದೆ, ಹೌದು ಈಗಲೂ ಪವರ್ ಟಿಲ್ಲರ್ ಎಲ್ಲ ಅಂತ ಬಂದಿಲ್ಲ ಇಲ್ಲಿ? ಇಲ್ಲ ಇಲ್ಲ, ಪವರ್ ಟಿಲ್ಲರ್ ಇದೆ ಸರ್, ಕೆಲವೊಬ್ರದ್ದು ಇದೆ, ಆದ್ರೆ ಟ್ರ್ಯಾಕ್ಟರ್ ಭಾಳ ಮಂದಿ ಇದೆ. ಉಳುಮೆ ಮಾಡಿ ಯಾವ್ದು ಒಳ್ಳೇದು ಅಂತ ಹೇಳ್ತೀರಿ ನೀವು? ಈಗ ಒಳ್ಳೇದಂದ್ರೆ ಸರ್, ಈಗ ಮೊದ್ಲಿನ ಹಂಗೆ ಈಗ ನಾವೇ ಈಗ ಹೆಚ್ಚು ಬಂಜರ್ ಭೂಮಿ ಬಿಡಲ್ಲ, ಬಂಜರ್ ಭೂಮಿ ಇದ್ರೇನೆ ನಾವು ದನ ಸಾಕಬೇಕಾಗತ್ತೆ, ಯಾಕಂದ್ರೆ ಮೇವು ಬೇಕಾಗ್ತದೆ ಮಳೆಗಾಲದಲ್ಲಿ. ಹಾಗಾಗಿ ಜನ ಏನ್ ಮಾಡ್ತಾ ಇದ್ದಾರೆ, ಕಬ್ಬಿಗೆ ಕಬ್ಬಿಗೆ ಖರ್ಚು ಕಡಿಮೆ, ಉಳುಮೆ ಕಡಿಮೆ ಅನ್ನೋದು ಕಬ್ಬು ಹಚ್ಕೊಂಡು ಸುಮ್ಮನೆ ಎತ್ತ ಆ ಒಂದೊಂದು ಕೆಲವೊಬ್ಬರು ಸರ್ ಆಕಳ ಸುದಾ ಇಲ್ಲ, ಒಂದು ಒಂದು ದನ ಸುದಾ ಇಲ್ಲ. ಈಗ ನಮ್ಮ ಏರಿಯಾದಲ್ಲಿ ನಂದೊಂದು ಮತ್ತೊಬ್ಬರದೊಂದು ಎರಡಿದೆ ಸರ್, ಅದನ್ನ ಬಿಟ್ರೆ ಎಲ್ಲ ಯಾರು ಇಲ್ಲ, ಮೂರ್ ನಾಲ್ಕು ನಾಲ್ಕು ಎಕರೆ ಇರೋರು ಒಬ್ಬೊಬ್ರು ಆರಾಮ್ ಇರ್ತಾರೆ, ಎಲ್ಲ ಯಾವಾಗಾದ್ರೂ ಒಮ್ಮೆ ಗಳೆ ಹೊಡ್ಸೋದು ಒಂದ್ ಸಾವಿರ ಹನ್ನೆರಡು ನೂರು ಕೊಟ್ಟು ಆರಾಮ್ ಇರೋದಂತಾರೆ, ಯಾಕೆ ಸುಮ್ನೆ ಮಳೆಗಾಲದಲ್ಲಿ ಇರೋದು. ಆಮೇಲೆ ಈಗ ಈ ಕಬ್ಬಿನ ಒಂದು ಮಾರಾಟದ ಸ್ಥಿತಿಗತಿಯ ಬಗ್ಗೆ ಹೇಳಿ. ಈಗ ಇಲ್ಲಿ ಹಳಿಯಾಳದಲ್ಲಿ ಶುಗರ್ ಫ್ಯಾಕ್ಟರಿ ಇದೆ, ನಿಮ್ಗೆ ಪೇಮೆಂಟ್ ಎಲ್ಲ ಅವಾಗ ಆಗ್ತಾ ಇದೆ? ಸರಿ ಆಗ್ತಾ ಇದೆ ಸರ್, ಆದ್ರೆ ಬಿಲ್ ಕಡಿಮೆ ಬಹಳ. ಯಾಕೆ ಅದು ಬಿಲ್ ಇವ್ರು ಎವರೇಜೇ ಬರೋದಿಲ್ಲ ಅಂತಾರೆ, ನಮ್ ಕಬ್ಬಿಂದ ಎವರೇಜೇ ಬರಲ್ಲ ಅಂತಾರೆ. ಅಂದ್ರೆ ಒಂದ್ ಟನ್ ಸಕ್ಕರೆಗೆ 120 ಕೆಜಿ ಅದು ಬರ್ಬೇಕಂತಾರೆ ಅವರು, ಒಂದು ಟನ್ ಕಬ್ಬಿಗೆ 120 ಕೆಜಿ ಸಕ್ಕರೆ ಬರ್ಬೇಕಂತಾರೆ. ಅವರು ನಮ್ ಕಡೆ ಬರಲ್ಲ ಅಂತಾರೆ, ಆದ್ರೆ ಬೇರೆ ಕಡೆ ಇದೆ ನಮ್ ಕಬ್ಬು, ಇದು ಬೇರೆ ಕಾರ್ಖಾನೆಗಳು ಟೇಸ್ಟ್ ಮಾಡ್ಕೊಂಡ್ ಬಂದ್ರೆ ಅಲ್ಲಿ ಡಿಗ್ರಿ ಬರ್ತಾ ಇದೆ ಅಲ್ಲ, ಇಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ 100 ಕಮ್ಮಿ ಬರ್ತಾ, ಕಡಿಮೆ ಬರ್ತಾ ಇದೆ, ಅದಕ್ಕೆ ಬೆಲೆ ಕಮ್ಮಿ ಮಾಡ್ತಾರೆ, ಬೆಲೆ ಕಡಿಮೆ ಇದೆ. ಈಗ ಸರ್ ಹೇಳಿದನ್ನ ನೀವು ನಂಬಬೇಕು, ಈಗ ಸ್ಟಾರ್ಟಿಂಗ್ 2372 ರೂಪಾಯಿ ಮಾಡಿದ್ರಿ ಇವರು, ಒಂದು ಎರಡ್ ತಿಂಗಳ ಸ್ಟ್ರೈಕ್ ನಡೆದಿದೆ, ಒಂದ್ ಟನ್ ಕಬ್ಬಿಗೆ ಎರಡ್ ತಿಂಗಳ ಸ್ಟ್ರೈಕ್ ಆಯ್ತು ಸರ್. ಹೋದ ವರ್ಷ 2592 ರೂಪಾಯಿ ಕೊಟ್ರು, ಈ ವರ್ಷ 2372 ರೂಪಾಯಿ ಸರ್, ಕಡಿಮೆ ಆಗಿಬಿಡ್ತು. ಯಾಕಂತ ಕೇಳಿದ್ರೆ ಇಲ್ಲ ಇಲ್ಲಿ ಸಕ್ಕರೆ ನಮ್ಗೆ ಎವರೇಜ್ ಕಡಿಮೆ ಬರ್ತಾ ಇದೆ, ಅದಕ್ಕೆ ನಾವು ಬಿಲ್ ಕಡಿಮೆ ಮಾಡ್ತಾ ಇದ್ದೀವಿ. ಇದೇ ಸರ್ ಬೆಳಗಾವಿದಲ್ಲಿ 2800-2900 ರೂಪಾಯಿ ರೈತರು ಕೊಡ್ತಾ ಇದ್ದಾರೆ ಒನ್ ಟನ್. ಈ ಬೆಲೆ ನಿರ್ಧಾರ ಮಾಡೋದು ಯಾರು? ಫ್ಯಾಕ್ಟರಿಯವರು ಮಾಡೋದು, ಮಾಡ್ತಾ ಇದಾರಲ್ಲ ಸರ್. ಇದಕ್ಕೆ ಸರ್ಕಾರ ಏನು ಮಾಡೋದು? ಇಲ್ಲ ಇಲ್ಲ ಇಲ್ಲ ಇಲ್ಲ, ಇವರು ಪ್ರೈವೇಟ್ ಆಗೋದ್ರಿಂದ ಇವರೇ ಮಾಡ್ತಾ ಇದ್ದಾರೆ. ಒಳ್ಳೇದು. ಮಾರುತಿ ಬೆಳಗಾವಿಕರೆ, ಕಬ್ಬು ಕೃಷಿಯನ್ನ ಮಾಡ್ತಾ ಇದ್ರಿ, ಭತ್ತದ ಕೃಷಿ ಮಾಡ್ತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯನ್ನ ಹೆಚ್ಚು ಒತ್ತು ಕೊಟ್ಟು ನೀವು ಮಾಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮಿಶ್ರ ಕೃಷಿ ಅನುಭವ ಕುರಿತು ಕಾಕರಗಲ್ಲಿ ಹಳಿಯಾಳದ ಮಾರುತಿ ಇ ಬೆಳಗಾಂವಕರ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಈಗ ಆರೋಗ್ಯ ಮಾಹಿತಿ. ಕೇಳುಗರಿ, ಜೇನು ಅತ್ಯಂತ ಸಿಹಿಯಾಗಿದೆ ಎಂದು ಬಿಟ್ಟರೆ ಏನೂ ಹೇಳದ ಹಾಗಾಗುವುದಿಲ್ಲ. ಜೇನಿನಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಷ್ಟೊಂದು ಪೋಷಕಾಂಶಗಳು ಇರ್ತವೆ, ಜೊತೆಗೆ ಅನೇಕ ಔಷಧೀಯ ಗುಣಗಳು ಇದರಲ್ಲಿವೆ. ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ವೈರಲ್ ಗುಣಗಳು ಜೇನಿನಲ್ಲಿ ಇರುವ ಕಾರಣ ಜೇನು ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಹಾಗೆಯೇ ಒಣಖರ್ಜೂರವನ್ನು ಬಹಳಷ್ಟು ಮಂದಿ ಇಷ್ಟಪಟ್ಟು ತಿನ್ನುತ್ತಾರೆ, ಅದರಿಂದಲೂ ನಮಗೆ ಅನೇಕ ಲಾಭಗಳಿವೆ. ಜೇನಿನಲ್ಲಿ ಒಂದು ವಾರ ಕಾಲ ನೆನೆಸಿದ ಒಣ ಖರ್ಜೂರವನ್ನು ನೀವು ತಿನ್ನುವುದಾದರೆ ಅದರಿಂದಾಗಿ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಜೊತೆಗೆ ಶಕ್ತಿಯು ಕೂಡ ವರ್ಧಿಸುತ್ತದೆ. ಹೀಗೆ ತಿನ್ನುವುದರಿಂದ ಅನೇಕ ಪ್ರಯೋಜನಗಳಿವೆ. ಅದು ಏನೇನು ಅನ್ನುವುದು ಇಲ್ಲಿದೆ ಮಾಹಿತಿ. ಒಂದು ಜಾಡಿಯಲ್ಲಿ ಸುಮಾರು 3/4 ಭಾಗದಷ್ಟು ಜೇನನ್ನು ತೆಗೆದುಕೊಳ್ಬೇಕು, ಅದರಲ್ಲಿ ಬೀಜ ತೆಗೆದಿರುವಂತಹ ಖರ್ಜೂರವನ್ನು ಹಾಕಬೇಕು. ಆ ಬಳಿಕ ಮುಚ್ಚಳವನ್ನು ಹಾಕಿ ಜಾರನ್ನು ಚೆನ್ನಾಗಿ ಕುಲುಕಬೇಕು. ಆ ಬಳಿಕ ಆ ಜಾಡಿಯನ್ನು 1 ವಾರ ಕಾಲ ಹಾಗೆಯೇ ಇಡಬೇಕು. ನಡು ನಡುವೆ ಆ ಜಾಡಿಯನ್ನು ಶೇಕ್ ಮಾಡಬಹುದು ಅಥವಾ ಅಲುಗಾಡಿಸಬಹುದು. ವಾರದ ಬಳಿಕ ಜಾಡಿಯನ್ನು ತೆಗೆದು ದಿನಕ್ಕೆ 1-2 ಖರ್ಜೂರವನ್ನು ತಿನ್ನಬಹುದು. ಇದರಿಂದ

ಸಿ ಗಂಟನೆ ಕೊಟ್ಟಿ ಗ್ವಾವಿ ಗೊಂದ್ವಾಲೆ ಕೊಳೋ ಜಾನ ಗೊಂದ್ವಾಲೆ ಕೊಳೋ ಗ್ವಾವಿ ಗೊಂದ್ವಾಲೆ ಏನೇಳಿ ಕಳೋ ಜಾನ ಗ್ವಾವಿಂದ ಬರಲಿ ತ್ವಾಲೆ ಬರಲಿ ಬರಲಿ ತ್ವಾಲೆ ಗ್ವಾವಿಂದ ಬರಲಿ ತ್ವಾಲೆ ಬರಲಿ ರೋಮನಿಗೆ ಗ್ವಾವೆ ನಾಡ ಚರಿ ಮಾಗ ಬರಲಿ ಚರಿ ಮಾಗ ಗ್ವಾವೆ ನಾಡ ಚರಿ ಮಗ ಬಂದು ಮೋಪನೆ ಕೇತಿರುವಾರದ ಕಂಬನಿಲೋ ಜಾನ ಗಂಟನೆ ಕಟ್ಟಿ ಹಣಿಯರಿ ಗೊಂದ್ವಾಲೆ ಕೊಳೋ ಜಾ